ಕಿಲೋಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50.15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆತ್ಮೀಯ ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶುಂಠಿ, ಕರಿಮೆಣಸು ಮತ್ತು ಏಲಕ್ಕಿ ಬೆಳೆಗಳಲ್ಲಿ ಏನೇನು ಕ್ರಮಗಳನ್ನು ತತ್ಕಾಲದಲ್ಲಿ ಅನುಸರಿಸಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ದೋಣಿಗಾಲ್ನಲ್ಲಿರುವಂತಹ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದಂಥ ಡಾಕ್ಟರ್ ಕೆ ಎನ್ ಹರ್ಷ ಅವರು. ನಮಸ್ಕಾರ ಡಾಕ್ಟರ್ ಹರ್ಷ ಅವರೇ. ನಮಸ್ಕಾರ. ಶುಂಠಿ ಬೆಳೆಯನ್ನು ತೆಗೆದುಕೊಂಡ್ರೆ ಈ ಒಂದು ಸಂದರ್ಭದಲ್ಲಿ ಏನೆಲ್ಲ ಕೆಲಸಗಳನ್ನು ನಮ್ಮ ರೈತ ಬಾಂಧವರು ಮಾಡ್ಕೋಬೇಕಾಗತ್ತೆ ಅಂತ ಸ್ವಲ್ಪ ಪರಿಚಯ ಮಾಡ್ಕೊಡ್ತೀರಾ? ಸರ್, ಶುಂಠಿ ಬೆಳೆ ವಿಚಾರ ಬಂದಾಗ ಆಲ್ರೆಡಿ ಶುಂಠಿ ಕೊಯ್ಲು ಮುಗ್ದೋಗಿದೆ. ಈಗ ರೈತರು ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ, ಬೀಜ ಶುಂಠಿಗೆ ಆರೋಗ್ಯವಾಗಿರುವಂತ ಗೆಡ್ಡೆಗಳನ್ನ ಹುಡುಕಿ ಅವುಗಳಿಗೆ ಬೀಜೋಪಚಾರ ಮಾಡಿ ಬಿತ್ತನೆಗೆ ರೆಡಿ ಮಾಡ್ಕೊಳ್ಳುವಂಥದ್ದು. ಎರಡನೇದು, ಸಾಧಾರಣವಾಗಿ ಏನಾಗಿದೆ, ಈಗ ಮೊದಲು ಹಾಗೆ ಹಿಡುವಳಿ ಜಾಸ್ತಿ ಇಲ್ಲ. ಆದಷ್ಟು ನಾವು ಶುಂಠಿಯನ್ನ ಕಳೆದ ವರ್ಷ ಬೆಳೆದಿದ್ದಂತಹ ಜಾಗದಲ್ಲಿ ಮತ್ತೊಮ್ಮೆ ಶುಂಠಿಯನ್ನ ಹಾಕುವಂತ ಪರಿಪಾಠನ ತಪ್ಪಿಸ್ಬೇಕು. ಇಲ್ಲ, ನನಗೆ ಅದೇ ಜಾಗ ಇರೋದು ಅನ್ನೋದಾಯ್ತು ಅಂತಂದ್ರೆ, ಶುಂಠಿ ಬೆಳೆದಿದ್ದಂತ ಜಾಗದಲ್ಲಿ ಹಸಿರೆಲೆ ಗೊಬ್ಬರಗಳಾದಂತ ದಯಂಚ ಆಗ್ಬೋದು, ಅಪ್ಸೆಣ್ಬ ಆಗ್ಬೋದು, ಅಥವಾ ಹುರುಳಿ ಆಗ್ಬೋದು, ಇಂಥ ಯಾವ್ದಾರ ಒಂದು ಬೆಳೆ ಪರಿವರ್ತನೆ ಮಾಡಿಕೊಂಡು ನಂತರ ನಾವು ಶುಂಠಿ ಬಿತ್ತನೆಗೆ ತಯಾರಾಗೋದು ಉತ್ತಮ. ಇಲ್ಲದೇ ಇದ್ರೆ ರೋಗದ ಉಲ್ಬಣತೆ ಜಾಸ್ತಿ ಆಗ್ತದೆ. ಮತ್ತೆ ಎರಡನೇದು, ಆರೋಗ್ಯಯುತ ಗೆಡ್ಡೆಗಳನ್ನ ನಾವು ಗುರುತಿಸುವ ವಿಚಾರಕ್ಕೆ ಬಂದಾಗ ಸಾಧ್ಯವಾದಷ್ಟು ತುಂಬಾ ಆರೋಗ್ಯವಾಗಿರುವಂತಹ ಸಾಕುಗಳನ್ನ ನಾವು ಮೊದ್ಲೇ ಗುರುತಿಟ್ಕೊಂಡಿರ್ಬೇಕು ಸರ್. ಕೊನೆಗಳಿಗೆಲ್ಲಿ ಮಾಡುವಾಗ ಏನಾಗ್ತದೆ ನಮ್ಗೆ ಗೊತ್ತಾಗೋದಿಲ್ಲ. ಕಣ್ಮುಂದೆ ನಾವು ನೋಡಿರ್ಬೇಕು ಬೆಳೆ ಬೆಳವಣಿಗೆ ಹೇಗಿತ್ತು ಅಥವಾ ಆರೋಗ್ಯ ಹೇಗಿತ್ತು ಅನ್ನೋದು. ಯಾರ ತೋಟದಲ್ಲಿ ಶುಂಠಿ ಬೆಳವಣಿಗೆ ತುಂಬಾ ಚೆನ್ನಾಗಿದೆ ಅಂತಹ ತೋಟಗಳನ್ನ ಬೀಜದ ಗೆಡ್ಡೆಗಳಿಗೆ ಗುರುತು ಮಾಡಿ ಇಟ್ಕೊಳ್ಳೋದು ಬಹಳ ಸೂಕ್ತ. ಮತ್ತೆ ಅಂತಹ ಗೆಡ್ಡೆಗಳನ್ನ ನೋಡಿದಾಗ ಗೆಡ್ಡೆಗಳು ಸದೃಢವಾಗಿರ್ತದೆ, ಮತ್ತೆ ಹಳದಿ ಬಣ್ಣದಿಂದ ಕೂಡಿರ್ತದೆ, ಎಲ್ಲೂ ಕಂದು ಬಣ್ಣ ಆಗ್ಲಿ ವಾಸನೆ ಆಗ್ಲಿ ಇರೋದಿಲ್ಲ. ಸಾಧಾರಣ ಸುಮಾರು 9-10 ತಿಂಗಳ ಕಾಲ ಶುಂಠಿ ಭೂಮಿಯಲ್ಲಿ ಇದ್ದಂತ ತಾಕುಗಳು ನಮ್ಗೆ ಬೀಜಕ್ಕೆ ಯೋಗ್ಯವಾಗ್ತದೆ. ಇಂಥ ಆರೋಗ್ಯಯುತವಾದಂತಹ ಗೆಡ್ಡೆಗಳನ್ನ ಅಗಸಿ ಇದನ್ನ ತಂದು ನಂತರ ಬೀಜೋಪಚಾರ ಮಾಡಿಡ್ಬೇಕು. ಬೀಜೋಪಚಾರ ಮಾಡ್ಲಿಕ್ಕೆ ಬಹಳ ಸೂಕ್ತವಾದಂತಹ ವಿಚಾರ ಯಾವ್ದಪ್ಪ ಅಂತಂದ್ರೆ, ಕೆಮಿಕಲ್ಗಳ ಪ್ರಕಾರದಲ್ಲಿ ಅಂದ್ರೆ ಇರುವಂತ ರಾಸಾಯನಿಕ ಬೀಜೋಪಚಾರಗಳ ಪರಿಪಾಠದಲ್ಲಿ ನೋಡಿದ್ರೆ ಮೆಟ್ಲಾಕ್ಸಿಲ್ ಮತ್ತೆ ಮ್ಯಾಂಕೋಸಿನ್ ಅನ್ನುವಂತ ಸಂಯುಕ್ತ ಶಿಲೀಂಧ್ರನಾಶಕ ಏನಿದೆ ಕಾಂಬಿನೇಷನ್ ಇರುವಂತದ್ದು, ಅದನ್ನ ಪ್ರತಿ ಲೀಟರ್ಗೆ 3 ಗ್ರಾಂನಷ್ಟು ಹಾಕೊಂಡು, ಅದೇ ರೀತಿ ಕ್ಲೋರೋಪೈರಿಫಾಸ್ ಮತ್ತೆ ಸೈಪರ್ಮೆಥ್ರಿನ್ ಕಾಂಬಿನೇಷನ್ ಇರುವಂತ ಕೀಟನಾಶಕವನ್ನ ಪ್ರತಿ ಲೀಟರ್ಗೆ 2 ml ಅಂತ ಹಾಕೊಂಡು 1/2 ತಾಸು ಈ ಗೆಡ್ಡೆಗಳನ್ನ ತೋಯಿಸ್ಬೇಕು, ನೆನೆ ಹಾಕ್ಬೇಕು. ಅದಾದ ನಂತರ ಅದನ್ನ ತೆಗೆದು ನೆರಳಲ್ಲಿ ಒಣಗಿಸಿ ಜೋಪಾನ ಮಾಡಿ ನಂತರ ಅದರಲ್ಲಿರುವಂತ ಕಣ್ಣುಗಳು ಮೊಳಕೆ ಹೊಡೆಯೋದಕ್ಕೆ ಬೇಕಾಗಿರುವಂತ ಬೆಚ್ಚಗಿನ ವಾತಾವರಣ ಸೃಷ್ಟಿ ಮಾಡಿ ಮತ್ತೊಮ್ಮೆ ಬಿತ್ತನೆ ಮಾಡ್ಲಿಕ್ಕೂ ಮುಂಚೆ ಇದೇ ಶಿಫಾರಸು ಮಾಡಿರುವಂತ ಶಿಲೀಂಧ್ರನಾಶಕ ಮತ್ತೆ ಕೀಟನಾಶಕದಲ್ಲಿ ಮತ್ತೊಮ್ಮೆ ಉಪಚಾರ ಮಾಡಿ ಬೆಡ್ಗಾಕೋದ್ರಿಂದ ರೋಗ ಬರುವಂತ ಸಾಧ್ಯತೆಗಳು ಕಡಿಮೆ ಆಗ್ತದೆ. ಮುಖ್ಯವಾಗಿ ಯಾವ್ಯಾವ ರೋಗಗಳ ಹಾವಳಿ ವಿರುದ್ಧ ಇದನ್ನ ಮಾಡಲಾಗುತ್ತೆ ಅಂತೀರಿ? ಬಹಳ ಮುಖ್ಯವಾಗಿ ಕಂದು ಕೋಳಿಯ ರೋಗ ಏನ್ ಬರ್ತದೆ ಪಿಟಿಎಂ ನಿಂದ, ಅದನ್ನ ತಡೆಗಟ್ಟೋದಕ್ಕೆ. ಎರಡನೇದು, ಕೆಲವೊಮ್ಮೆ ರೈಸೋಮ್ ಒಳಗಡೆ ಅಂದ್ರೆ ಗೆಡ್ಡೆ ಒಳಗಡೆ ಕೆಲವೊಂದು ಹುಳಗಳು, ಅದು ರೈಸೋಮ್ ವಿವಿಲ್ ಆಗಿರ್ಬೋದು ಅಥವಾ ಬೇರೆ ರೀತಿ ಹುಳುಗಳಾಗ್ಬೋದು, ಇಂಥದ್ರ ಪಳೆಯುಳಿಕೆಗಳು ಏನಾರು ಇತ್ತು ಅಂತಂದ್ರೆ ನಾಶ ಆಗ್ಲಿ ಅನ್ನುವಂತ ಉದ್ದೇಶ. ಕೆಲವು ಸಂದರ್ಭದಲ್ಲಿ ಗೆದ್ಲು ಕಾಟ ಕೂಡ ಇರುತ್ತೆ. ಹೌದು, ಗೆದ್ಲು ಸಾಧಾರಣವಾಗಿ ಏನಾಗುತ್ತೆ, ನೀರಾವರಿ ಬೆಳೆ ಆಗಿರೋದ್ರಿಂದ ಚೆನ್ನಾಗಿ ನೀರನ್ನ ಕೊಡೋದ್ರಿಂದ ಗೆದ್ದಲಿನ ಸಮಸ್ಯೆ ಬರೋದಿಲ್ಲ. ಎರಡನೇದು ಶುಂಠಿಯಲ್ಲಿ ಗೆದ್ದಲಿನ ಸಮಸ್ಯೆ ತೀರಾ ವಿರಳ. ಆದ್ರೆ ನಮ್ಗೆ ನಾವು ಬಿತ್ತನೆ ಮಾಡೋ ಮಣ್ಣಿನಲ್ಲಿ ಗೆದ್ಲು ಕಂಡು ಬಂತು ಅಂತಂದ್ರೆ ಯಥೇಚ್ಛವಾಗಿ ನೀರನ್ನ ಕೊಡೋದ್ರಿಂದ ಗೆದ್ಲಿನ ಗೂಡು ಹಾಳಾಗ್ತದೆ, ಮತ್ತೆ ಅಂತ ಜಾಗಕ್ಕೆ ಕ್ಲೋರೋಪೈರಿಪಾಸನ್ ಹಾಕೋದ್ರಿಂದ ಕೂಡ ಗೆದ್ದಲಿನ ಹುಳುಗಳ ಗೂಡನ್ನ ನಾಶಪಡಿಸಬಹುದು. ಮತ್ತೆ ಆ ಗಡ್ಡೆಯಲ್ಲಿ ಕೂಡ ಏನಾದ್ರೂ ಈ ಶಲ್ಕ ಕೀಟಗಳಂತ ಕೀಟಗಳೇನಾದ್ರೂ ಇರ್ಬೋದಾ? ಹೌದು, ಇರ್ಬೋದು ಸರ್. ಅಂತದನ್ನೆಲ್ಲ ಆದಷ್ಟು ಕೀಟದ ಬಾಧೆ ಇದ್ರೆ ಅಂತ ಗೆಡ್ಡೆಗಳನ್ನ ಬಿತ್ತನೆಗೆ ಆಯ್ಕೆ ಮಾಡ್ಕೊಳ್ಳೋದೆ ತಪ್ಪು. ಆದ್ರೆ ಎರಡರಿಂದ ಎರಡು ವೋಲ್ಟನ್ನು ಗೆಡ್ಡೆ ತಂದಿರ್ತೀವಿ ಒಂದು ಹೆಕ್ಟೇರ್ ಬೇಕಾಗಿರುವಷ್ಟು. ಪ್ರತಿ ಗೆಡ್ಡೆಯನ್ನು ನಾವು ಸಿಗದ್ ನೋಡಿದಾಗ ತೊಂದರೆ ಆಗತ್ತೆ ಅಂದ್ಬಿಟ್ಟು ಅಲ್ಲಿ ಇಲ್ಲ ಅನ್ನುವಂತ ಭಾವನೆಯಲ್ಲಿ ನಾವು ಸಿ ಟ್ರೀಟ್ಮೆಂಟ್ ಮಾಡ್ಬೇಕಾಗ್ತದೆ. ಬೀಜೋಪಚಾರ ಮಾಡೋ ಉದ್ದೇಶನೇ ಅದು, ಆರೋಗ್ಯಯುತವಾದ ಗೆಡ್ಡೆ ಮತ್ತೆಲ್ಲೂ ಸ್ಟೋರೇಜ್ ನಲ್ಲಿ ತೊಂದರೆ ಆಗಬಾರ್ದು ಅಥವಾ ಗೊತ್ತಿಲ್ಲದೆ ಅದ್ರೊಳಗಡೆ 1% 2% ಗೆಡ್ಡೆಗಳು ರೋಗಕ್ಕೋ ಕೀಟ ಬಾಧೆಗೋ ತುತ್ತಾಗಿದ್ರೆ ಅಂತದನ್ನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರನೇ ಈ ಕೆಲಸ ಮಾಡಬೇಕು. ಶುಂಠಿನಲ್ಲಿ ಬಿತ್ತನೆ ಗಡ್ಡೆಯ ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೆ ಒಂದೊಂದು ಕಣ್ಣಿನ ತುಂಡುಗಳನ್ನ ಬಳಸ್ಕೊಂಡು ಸಸಿ ಮಾಡಿಕೊಂಡು ನಾಟಿ ಮಾಡುವಂತ ಕ್ರಮ ಏನಾದರೂ ಜನಪ್ರಿಯವಾಗಿದೆಯಾ ಅದು? ಇಲ್ಲ ಸರ್, ಅಂತಹದೊಂದು ತಂತ್ರಜ್ಞಾನವನ್ನ ಅಭಿವೃದ್ಧಿ ಪಡಿಸಿದ್ರು ಕೂಡ ಅದರಿಂದ ಬರುವಂತ ಇಳುವರಿ ಸಮಾಧಾನಕರವಾಗಿರಲಿಲ್ಲ. ಹಾಗಾಗಿ ಇದನ್ನ ಬಹಳಷ್ಟು ರೈತರುಗಳು ಅಡಾಪ್ಟ್ ಮಾಡ್ಕೊಳ್ಳಿಲ್ಲ. ಮತ್ ಎರಡನೇದ ಏನಾಗ್ತದೆ, ಒಂದು ಕಣ್ಣಿನ ಗೆಡ್ಡೆನಲ್ಲಿ ಮಾಡಿದಾಗ ಪ್ರತಿ ಸೀಡ್ಲಿಂಗ್ ಕಾಸ್ಟ್ ಜಾಸ್ತಿ ಆಗ್ತದೆ. ಯಾವಾಗ ಬಿತ್ತನೆ ಬೀಜದ ರೇಟ್ ಕಳೆದ ವರ್ಷದ ರೀತಿ ಒಂದು ಬ್ಯಾಗ್ಗೆ 6,000 ರೂಪಾಯಿಂದ 10,000 ರೂಪಾಯಿ ತನಕ ಇರ್ತದೆ, ಅಂತ ಸಮಯದಲ್ಲಿ ಇಂತಹ ಪದ್ಧತಿಗಳು ಹೋಗೋದು ಸೂಕ್ತ. ಇವತ್ತಿನ ಸ್ಥಿತಿನಲ್ಲಿ 1,800 ರೂಪಾಯಿಂದ 1,500 ರೂಪಾಯಿಗೆ ಬ್ಯಾಗ್ ಸಿಗ್ತಾ ಇರೋದ್ರಿಂದ ಒಂದು ಕಣ್ಣಿನ ಗಿಡಗಳನ್ನ ನಾಟಿ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ಅನ್ಸುತ್ತೆ. ಮತ್ತೆ ನಮ್ಮ ರೈತ ಬಾಂಧವರು ಕೂಡ ಅದನ್ನ ಸರಿಯಾಗಿ ಸ್ವೀಕರಿಸಿಲ್ಲ ಅಂತೀರಿ? ಹೌದು ಹೌದು. ಇದು ಮುಖ್ಯವಾಗಿ ಶುಂಠಿ ಬೆಳೆ ಬಗ್ಗೆ ಆಯ್ತು. ಇನ್ನ ಕರಿಮೆಣಸಿನ ಬೆಳೆಗೆ ಬಂದ್ರೆ ಕರಿಮೆಣಸಿನಲ್ಲಿ ಏನೇನು ಕ್ರಮಗಳನ್ನ ಅನುಸರಿಸಬೇಕಾಗತ್ತೆ? ಎಲ್ಲಾ ಜನಗಳು ಆಲ್ಮೋಸ್ಟ್ ಕಾಫಿ ಕುಯಿಲು ಕಡೆ ಗಮನ ಇದೆ. ಕಾಫಿ ಕುಯಿಲು ಮುಗಿದಿದೆ. ನಮಗ್ ಬಂದಿರುವಂತ ಮಾಹಿತಿಗಳ ಪ್ರಕಾರ ಕಾಳು ಮೆಣಸಿನಲ್ಲಿ ಇನ್ನೂ ಹಣ್ಣಾಗಿರುವಂತ ಅಥವಾ ಕುಯಿಲಿಗೆ ಸಿದ್ಧ ಆಗಿರುವಂತ ತಾಕಗಳು ಬಹಳ ಕಡಿಮೆ, 5%ಗಿಂತ ಕಡಿಮೆನೆ ಇದೆ. ಕೊಡಗಿನಲ್ಲಿ ರೋಬಸ್ಟ ಕಾಫಿ ಕುಯಿಲು ನಡೀತಲೇ ಇದೆ. ಹೌದು, ಅರಬಿಕಾ ಮುಗಿದಿದೆ, ರೋಬಸ್ಟ ಇನ್ನೂ ಚಾಲ್ತಿಲಿದೆ. ಹಾಗಾಗಿ ಈಗ ಆಲ್ರೆಡಿ ಮಳೆ ಗ್ಯಾಪ್ ಜಾಸ್ತಿ ಆಗಿದೆ. ಸುಮಾರು 38-45 ದಿನಗಳ ಒಂದು ದೀರ್ಘಾವಧಿ ವಿರಾಮ ನಮ್ಗೆ ಮಳೆಯಿಂದ ಸಿಕ್ಕಿದೆ. ಹಾಗಾಗಿ ಸಾಧ್ಯವಾದಷ್ಟು ಒಂದು ರೌಂಡ್ ಹೋಸ್ ಪೈಪ್ ನಲ್ಲಿ ನಾವು ನೀರನ್ನ ಕೊಟ್ಕೊಳ್ಳೋದ್ರಿಂದ ಕಾಳಿನ ತೂಕನ ಹೆಚ್ಚಿಸ್ಕೊಬಹುದು. ಮತ್ತೆ ಮಾಗಿ ಬಿಸಿಲಿನ ತೀವ್ರತೆ ಹೆಚ್ಚಾಗಿರುವಂತಹ ಭಾಗಗಳಲ್ಲಿ ಸಾಧಾರಣವಾಗಿ ಪಶ್ಚಿಮ ದಿಕ್ಕು ಮತ್ತೆ ದಕ್ಷಿಣ ದಿಕ್ಕಿನ ಭಾಗಗಳಲ್ಲಿ ತೋಟಗಳಲ್ಲಿ ಬಳ್ಳಿಗಳು ಹಳದಿ ಆಗ್ತದೆ. ಆ ಹಳದಿ ಆಗೋದನ್ನ ತಪ್ಪಿಸ್ಬೇಕು ಅನ್ನೋದಿತ್ತು ಅಂತಂದ್ರೆ ಚೆನ್ನಾಗಿ ನೀರು ಕೊಡಬೇಕು. ಇದು ಎರಡನೇ ವಿಚಾರ. ಮತ್ತೆ ಯಾವಾಗ ಮಣ್ಣಿನಲ್ಲಿ ತೇವಾಂಶ ಕಡಿಮೆ ಆಗ್ತದೆ ಅಂತಹ ಸಮಯದಲ್ಲಿ ನಮಗ್ ಸಾಧಾರಣವಾಗಿ ನೀಲಿ ಬಗ್ ಹಿಟ್ಟು ತಿಗಣೆ ಮತ್ತೆ ಶಲ್ಕ ಕೀಟಗಳ ಬಾಧೆ ಕೂಡ ಕಂಡು ಬರ್ತದೆ. ಆದ್ರೆ ಇಲ್ಲಿ ಶಲ್ಕ ಕೀಟಗಳ ಹಾವಳಿ ಕಂಡು ಬಂದಾಗ ದಯವಿಟ್ಟು ನೇರವಾಗಿ ನಾವು ಕೀಟನಾಶಕವನ್ನ ಸಿಂಪಡಣೆ ಮಾಡೋದಕ್ಕೂ ಮುಂಚೆ ಬೆಳೆ ಯಾವ ಹಂತದಲ್ಲಿದೆ, ಕನಿಷ್ಠ ನನ್ಗೆ ಇನ್ನೂ 60 ದಿನ ಹಿಡಿಯುತ್ತಾ ಕುಯಿಲ್ ಮಾಡ್ಲಿಕ್ಕೆ ಅನ್ನೋ ವಿಚಾರನ ಸ್ವಲ್ಪ ಮನಗಾಣಬೇಕು. ಯಾಕಂದ್ರೆ ಕೀಟನಾಶಕದ ಅವಶೇಷಗಳು ನಮ್ಗೆ ಪದಾರ್ಥದಲ್ಲಿ ಉಳಿಯುತ್ತೆ. ಹಾಗಾಗಿ ಶಲ್ಕ ಕೀಟದ ಬಾಧೆ ಕಂಡು ಬಂದ್ರೆ ಆ ಬೇವಿನ ಮುಖಾಂತರ ಮಾಡಿರುವಂತ ಕೆಲವೊಂದು ಸಸ್ಯಜನ್ಯ ಕೀಟನಾಶಕಗಳು ಸಿಗ್ತದೆ. ಉದಾಹರಣೆಗೆ ನೀಮ್ ಜಾಲ ಅಂತ ಸಿಗತ್ತೆ, ಬಾಟ್ಲ್ ಮೇಲೆ ಬರ್ದಿರತ್ತೆ. ಅದು 3,000 PPM ಇಂದ 10,000 PPM ತನಕ ಸ್ಟ್ರೆಂತ್ ಇರುತ್ತೆ. 10,000 PPM ಸ್ಟ್ರೆಂತ್ ಒಂದಿತ್ತು ಅಂದ್ರೆ ಕೇವಲ 2 ಮಿಲಿ 1 ಲೀಟರ್ ಸಾಕಾಗ್ತದೆ. 5,000 PPM ಇತ್ತು ಅಂತಂದ್ರೆ 4-5 ಮಿಲಿ ಹಾಕೊಂಡು ಒಂದು ರೌಂಡ್ ಸಿಂಪಡಣೆ ಮಾಡಿ ನಾವು ಆ ಶಲ್ಕ ಕೀಟಗಳ ನಿರ್ವಹಣೆ ಮಾಡಬಹುದು. ಬಾಧೆ ತುಂಬಾ ತೀವ್ರವಾಗಿತ್ತು ಅಂತಂದ್ರೆ ಅಂತಹ ಭಾಗಗಳಿಗೆ ನಾವು ಡೈಮಿಥಿಯೇಟ್ ಆಗ್ಬೋದು ಅಥವಾ ಇಮಿಡಾಕ್ಲೋಪ್ರಿಡ್ ಆಗ್ಬಹುದು. ಡೈಮಿಥಿಯೇಟ್ ಆಯ್ತು ಅಂತಂದ್ರೆ ಪ್ರತಿ ಲೀಟರ್ ನೀರಿಗೆ 1.5 ಮಿಲಿ ರೀತಿ ಹಾಕೊಂಡು ಸಿಂಪಡಣೆ ಮಾಡ್ಲಿ. ಇಮಿಡಾಕ್ಲೋಪ್ರಿಡ್ ಆಯ್ತು ಅಂತಂದ್ರೆ ಪ್ರತಿ ಲೀಟರ್ ನೀರಿಗೆ 1/2 ಮಿಲಿಯಷ್ಟು ಹಾಕೊಂಡು ಸಿಂಪಡಣೆ ಮಾಡ್ಲಿ. ಅದರ ನಿಯಂತ್ರಣ ಹತೋಟಿಗೆ ಬರ್ತದೆ. ಅದೇ ರೀತಿ ಈ ಶಲ್ಕ ಕೀಟದ ಜೊತೆಗೆ ಹಿಟ್ಟು ತಿಗಣೆ ಅಥವಾ ಮೀಲಿಬಗ್ ಸಮಸ್ಯೆ ಕೂಡ ಕಂಡು ಬರ್ತದೆ. ಏನಾಗ್ತದೆ, ಇದ್ದಕ್ಕಿದ್ದಾಗೆ ಬಳ್ಳಿ ಹಳದಿ ಬಣ್ಣಕ್ಕೆ ಬರೋದು ಪ್ರಾರಂಭ ಆಗ್ತದೆ. ಹಳದಿ ಬಣ್ಣಕ್ಕೆ ಬರುತ್ತೆ, ಆದ್ರೆ ಬಳ್ಳಿ ಬತ್ತೋದಿಲ್ಲ. ಬುಡನ ಕೆದಕ್ ನೋಡಿದಾಗ ಬೇರಿನ ಹತ್ರ ಹಿಟ್ಟು ತಿಗಣೆ ಕೂತು ರಸ ಹೀರ್ತಾ ಇರ್ತದೆ. ಆದ್ರಿಂದ ನಮ್ಗೆ ಕಾಳುಮೆಣಸಿನ ಗಿಡಗಳು ಹಳದಿ ಬಣ್ಣಕ್ಕೆ ತಿರುಗ್ತದೆ. ಇಂತಹ ಸಮಯದಲ್ಲಿ ನಾವು ಇಮಿಡಾಕ್ಲೋಪ್ರೇಟ್ ಅಥವಾ ಅಸಿಫೇಟ್ ಮತ್ತೆ ಇಮಿಡಾಕ್ಲೋಪ್ರೇಟ್ ಕಾಂಬಿನೇಷನ್ ಇರುವಂತಹ ಕೀಟನಾಶಕಗಳನ್ನ ಸ್ವಲ್ಪ ಸೋಪಿನ ಪುಡಿ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಅಂದ್ರೆ ಒಂದು ಬ್ಯಾರಲ್ಗೆ ಇಮಿಡಾಕ್ಲೋಪ್ರೇಟ್ ಬಳಸಬೇಕು ಅಂದ್ರೆ 200 ml ಇಮಿಡಾಕ್ಲೋಪ್ರೇಟ್ ಅಥವಾ ಅಸಿಫೇಟ್ ಮತ್ತೆ ಇಮಿಡಾಕ್ಲೋಪ್ರೇಟ್ ಇರುವಂತಹ ಕೀಟನಾಶಕಗಳನ್ನ ಬಳಸೋದೆ ಆಯ್ಕೆ ಆಗಿದ್ರೆ ಸುಮಾರು 400 g ಕೀಟನಾಶಕವನ್ನ ಅದ್ರ ಜೊತೆ ಒಂದ 50-100 g ಸೋಪಿನ ಪುಡಿಯನ್ನ ಹಾಕೋದ್ರಿಂದ ಮೈಮೇಲಿರುವಂತ ಕೀಟದ ಮೈಮೇಲಿರುವಂತ ಮೇಣ ಬೇಗ ಕರಗಿ ಕೀಟನಾಶಕ ಕೀಟದ ಪ್ರವೇಶ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ. ಹಾಗಾಗಿ ನಮ್ಗೆ ಬಾಧೆ ಇರುವಂತದ್ದು ಈಗ ಕೀಟಗಳದ್ದು ಮಾತ್ರ. ಎರಡನೇದು ನೀರಾವರಿ ಆಲೋಚನೆಗಳ ಕೂಡ ಗಮನ ಕೊಡಬೇಕು. ನಾವು ಕೊಯ್ಲು ಮಾಡ್ಕೊಳ್ಳೋದಾದ್ರೆ ಏನ್ ಕ್ರಮ ಅನುಸರಿಸಬೇಕಾಗತ್ತೆ ಕರಿಮೆಣಸಿನಲ್ಲಿ? ಕರಿಮೆಣಸಿನಲ್ಲಿ ಈಗ ನಾವು ಕೀಟನಾಶಕವನ್ನ ಹಾಕದ ನಂತರ ಕನಿಷ್ಠ ಪಕ್ಷ 45 ದಿನಗಳ ತನಕ ಕೊಯ್ಲು ಮಾಡದೇ ಇರೋದು ಒಳ್ಳೇದು. ಅದಾದ ನಂತರ ಕೊಯ್ಲು ಮಾಡೋದು. ಕೊಯ್ಲು ಮಾಡಿದ ನಂತರ ಮಾಮೂಲಿ ಅದನ್ನ ಬ್ಲಾಂಚಿಂಗ್ ಮಾಡೋದು ಅಥವಾ ಸೊಲರೈಸೇಷನ್ ಟೆಕ್ನಿಕ್ ನಲ್ಲಿ ಒಣಗಿಸುವಂತದ್ದು ಮಾಡಿದಾಗ ನಮ್ಗೆ ಕಾಳುಗಳು ಗಾಢ ಕಪ್ಪು ಬಣ್ಣಕ್ಕೆ ಸಿಗುತ್ತೆ. ಸಾಮಾನ್ಯವಾಗಿ ಬಿಸಿಲಲ್ಲಿ ಒಣಗಿಸೋದು ಒಂದು ಕ್ರಮ. ಹೌದು, ಬಿಸಿಲಲ್ಲೇ ಮತ್ತೆ ಇನ್ನು ಹೆಚ್ಚಿನ ತಂತ್ರಜ್ಞಾನವನ್ನು ಬಳಸಿ ಸೋಲರೈಸೇಷನ್ ಮಾಡಬಹುದು ಅಂತೀರಿ? ಹೌದು, ಅಂದ್ರೆ ಬೇರ್ಪಡಿಸಿದಂತ ಕಾಳುಗಳನ್ನ ನೇರವಾಗಿ ಬಿಸಿಲಿಗೆ ಹಾಕಿದಾಗ ಏನಾಗತ್ತೆ, ಅಲ್ಲಿ ಕಾಳುಗಳು ಕಪ್ಪು ಮಿಶ್ರಿತ ಬೂದು ಬಣ್ಣಕ್ಕೆ ಬರುತ್ತೆ ಅಥವಾ ಕಂದು ಬಣ್ಣಕ್ಕೆ ಬರುತ್ತದೆ. ಅದೇ ಬೇರ್ಪಡಿಸಿದಂತ ಕಾಳುಗಳನ್ನ ಕುದಿತಾ ಇರುವಂತ ಬಿಸಿ ನೀರಿನಲ್ಲಿ ಕೇವಲ 1-2 ನಿಮಿಷಗಳ ಕಾಲ ಅದ್ದಿ ತೆಗೆದಾಗ ಗಾಢವಾದಂತ ಕಪ್ಪು ಬಣ್ಣ ಬರ್ತದೆ. ಅಥವಾ ಬೇರ್ಪಡಿಸಿದಂತ ಕಾಳುಮೆಣಸಿನ ಬೆರ್ರಿಸ್ನ ಹರಡ್ತೀರಿ ಕಣದಲ್ಲಿ, ಹರಡದ್ಮೇಲೆ ಅದ್ರ ಮೇಲೊಂದು ಪ್ಲಾಸ್ಟಿಕ್ ಕವರ್ನೋ ಅಥವಾ ಟಾರ್ಪಾಲ್ ಅನ್ನು ಮೇಲ್ಭಾಗದಲ್ಲಿ ಮುಚ್ಚಿದಾಗ ಅಲ್ಲಿ ಆವಿಯಾಗುವಂತ ಪ್ರಕ್ರಿಯೆಯಲ್ಲಿ ಟೆಂಪರೇಚರ್ ಜಾಸ್ತಿ ಆಗ್ತದೆ. ಅವಾಗ ಕಾಳುಗಳು ನಿಧಾನವಾಗಿ ಕಪ್ಪು ಬಣ್ಣಕ್ಕೆ ತಿರುಗ್ತದೆ. ಸಾಧಾರಣವಾಗಿ ನಮ್ಮ ಬೆಳೆಗಾರರು ಇದನ್ನ ಸಖೆ ಕಟ್ಟಿಸೋದು ಅಂತ ಹೇಳ್ತಾರೆ. ಈ ರೀತಿ ಮಾಡಿದಾಗ ಈ ಬಿಸಿ ಸಖೆನಲ್ಲಿ ಅವುಗಳು ಬಹಳ ಬೇಗ ಕಪ್ಪಕ್ಕೆ ತಿರುಗ್ತವೆ. ಅದರಲ್ಲಿ ಕೆಲವೊಂದು ಎಂಜಮೆಟಿಕ್ ಆಕ್ಟಿವಿಟಿ ಆಗ್ತದೆ, ಅದರಿಂದಾಗಿ ಅದು ಕಪ್ಪು ಬಣ್ಣಕ್ಕೆ ಬರ್ತದೆ. ಅಂದ್ರೆ ಈ ಬೆವರು ಮಾಡಿಸುವಂತ ಒಂದು ಪ್ರಕ್ರಿಯೆಯಿಂದ? ಹೌದು, ಈ ಬೆವರು ಹಿಡಿಸೋದ್ರಿಂದ ತುಂಬಾ ಶಕೆ ಕಟ್ಟಿಸೋದ್ರಿಂದ ನಮ್ಗೆ ಕಾಳುಗಳು ತುಂಬಾ ಕಾಳುವಾದಂತ ಕಪ್ಪು ಬಣ್ಣನ ಪಡೀತದೆ. ಇದು ಮುಖ್ಯವಾಗಿ ಕೊಯ್ಲೋತ್ತರ ನಿರ್ವಹಣೆ ಆಗುತ್ತೆ ಇದು. ಹೌದು, ಇನ್ನ ಈ ಸಸಿಗಳನ್ನು ಕೂಡ ಈಗ ಮಾಡ್ಕೋಬಹುದಾ ಕರಿಮೆಣಸಿನಲ್ಲಿ? ಕರಿಮೆಣಸಿನಲ್ಲಿ ಸಸಿ ಮಾಡ್ಲಿಕ್ಕೆ ಮಾರ್ಚ್ ಏಪ್ರಿಲ್ ತಿಂಗಳು ಸಕಾಲ. ಬಹಳ ಮುಖ್ಯವಾಗಿ 2-3 ತರದ ಬಳ್ಳಿಗಳನ್ನ ನಾವು ಗುರುತುಗಿಟ್ಕೊಬಹುದು. ಒಂದು ಮೇಲೆ ಹೋಗ್ತಾ ಇರುವಂತ ಏರು ಕುಡಿಗಳನ್ನ ಬಳಸಿ ಗಿಡಗಳನ್ನ ಮಾಡುವಂತ ಪ್ರಕ್ರಿಯೆ ಬಹಳ ಚಾಲ್ತಿನಲ್ಲಿದೆ. ಆರ್ಥೋಟ್ರೋಪಿಕ್ ಶೂಟ್ಸ್ ಅಂತ ನಾವು ಕರಿತೀವಿ. ಇದರಿಂದ ಆಗುವಂತ ಲಾಭ ಏನಪ್ಪಾ ಅಂತಂದ್ರೆ, ಸಾಧಾರಣವಾಗಿ ಫಿಸಿಯೋಲಾಜಿಕಲ್ ಮೆಚುರಿಟಿ ಸ್ಟೇಜ್ ಅನ್ನ ಗಮನಿಸಿದಾಗ ಈ ಮೇಲ್ಭಾಗದ ಏರು ಕುಡಿಗಳು ಮೋರ್ ಮೆಚೂರ್ ಕಂಪೇರ್ ಟು ಕೆಳಭಾಗದಲ್ಲಿ ಬಂದಿರುವಂತ ಜಿಯೋಟ್ರೋಪ್ಸ್ ಅಥವಾ ರನ್ನರ್ಸ್ ಅಂತ ಏನ್ ಬಂದಿರ್ತದೆ ಹಬ್ಬ ಬೀಳುಗಳು, ನೆಲದ ಮೇಲೆ ಹಬ್ಬಿರುವಂತ ಬೀಳುಗಳು, ಅದಕ್ಕೆ ಕಂಪೇರ್ ಮಾಡಿದ್ರೆ ಅದು ಫಿಸಿಯೋಲಾಜಿಕಲಿ ಮೋರ್ ಮೆಚೂರ್. ಹಾಗಾಗಿ ಫಸಲಿಗೆ ಒಂದು 6-10 ತಿಂಗಳು ಮುಂಚಿತವಾಗಿ ನಮ್ಗೆ ಬರುತ್ತೆ. ಏರ್ ಕುಡಿಯನ್ನ ಬಳಸ್ಬೋದು, ನೆಲದ ಮೇಲೆ ಹಬ್ತಾ ಇರುವಂತ ಹಬ್ಬ ಬೀಳುಗಳನ್ನ ಬಳಸ್ಬೋದು. ಮತ್ತೆ ಯಾರಿಗೆ ಬುಷ್ಪೆಪ್ಪರನ್ನ ಮಾಡುವಂತ ಉದ್ದೇಶ ಇದೆ, ಫಸಲು ಬಂದಿರುವಂತ ಅಡ್ಡ ಕವಲುಗಳನ್ನ ಕತ್ತರಿಸಿ ಅದಕ್ಕೆ ಬೇರ್ ಬರೆಸಿ ನಂತರ ಅದರಲ್ಲಿ ಫಸಲು ಬಂದಾಗ ಅದು ಬುಷ್ಪೆಪ್ಪರ ಆಗ್ತದೆ. ಹಾಗಾಗಿ 3 ತರದ ಗಿಡಗಳನ್ನು ನಾವಿಲ್ಲಿ ಉತ್ಪಾದನೆ ಮಾಡ್ಕೊಬಹುದು. ಮಾರ್ಚ್ ಏಪ್ರಿಲ್ ತಿಂಗಳು ಇದಕ್ಕೆ ಸೂಕ್ತವಾದಂತ ಸಮಯ. ಕೊಯ್ಲಿನ ನಂತರ ಮಾಡುವಂತದ್ದು ತುಂಬಾ ಒಳ್ಳೇದು. ಓಡಕವಲುಗಳನ್ನು ಕೂಡ ಬಳಸ್ಕೋಬಹುದು. ಹೌದು ಹೌದು. ಇನ್ನ ಏಲಕ್ಕಿ ಬೆಳೆಗೆ ಬಂದ್ರೆ ಏಲಕ್ಕಿ ಬೆಳೆನಲ್ಲಿ ಏನೇನು ಕ್ರಮಗಳನ್ನು ಅನುಸರಿಸಬಹುದು ಅಂತೀರಿ? ಏಲಕ್ಕಿನಲ್ಲಿ ಈಗ ಆಲ್ರೆಡಿ ಕೊಯ್ಲು ಆಗಿದೆ. ಮಣ್ಣಿನ ತೇವಾಂಶ ಸಂರಕ್ಷಣೆ ಮಾಡ್ಕೊಳ್ಳೋದಿಕ್ಕೆ ಹೌದು ಹಳೆ ಕಂದುಗಳು ಒಣಗಿರುವಂತ ಕಂದುಗಳನ್ನ ಕಿತ್ತು ತೆಗಿಬೇಕು. ಮತ್ತೆ ಹಣ್ಣಾಗಿರುವಂತ ಎಲೆಗಳನ್ನ ಊರಿ ತೆಗೆಯೋದ್ರಿಂದ ಎಲೆಗಳ ಕಂಕುಳಿನಲ್ಲಿ ನಮಗೆ ಹೇರನ ಜಾತಿ ಕೀಟಗಳು ಅಲ್ಲಿ ಮನೆ ಮಾಡ್ಕೊಂಡಿರ್ತವೆ, ಆಶ್ರಯ ಪಡ್ಕೊಂಡಿರ್ತದೆ. ಥ್ರಿಪ್ಸ್ ಅಂತ ನಾವು ಹೇಳ್ತೀವಿ ಅದನ್ನ ಇಂಗ್ಲಿಷ್ ನಲ್ಲಿ. ಈ ಥ್ರಿಪ್ಸ್ ಏನ್ ಮಾಡತ್ತಪ್ಪ ಅಂತಂದ್ರೆ, ಹೊಸದಾಗಿ ಬಂದಂತ ಮುಗ್ಗುಗಳಲ್ಲಿ ಅಥವಾ ಸಣ್ಣ ಈಚಕಾಯಿಗಳ ಮೇಲೆ ರಸ ಹೀರಿ ಆ ಕಾಯಿ ಕಜ್ಜಿಕಾಯಿ ಆಗ್ಲಿಕ್ಕೆ ಪ್ರಮುಖವಾದ ಕಾರಣ ಆಗ್ತದೆ. ಹಾಗಾಗಿ ಹಳೆ ಗರಿಗಳನ್ನ ಊರು ತೆಗೆಯೋದ್ರಿಂದ ಆಗ ಈ ಮಾಗಿ ಬಿಸಿಲಿಗೆ ಅಥವಾ ನೇರವಾದ ಬಿಸಿಲಿಗೆ ಈ ಹುಳಗಳು ಸಂಪರ್ಕಕ್ಕೆ ಬರ್ತದೆ, ಆ ಹುಳಗಳ ಸಂತತಿ ಕ್ಷೀಣಿಸ್ತಾ ಹೋಗ್ತದೆ, ಹಾಗಾಗಿ ಕಜ್ಜಿಕಾಯಿನ ಪ್ರಭಾವ ಕೂಡ ಕಡಿಮೆ ಆಗ್ತದೆ. ಇದು ಬಹಳವಾಗಿ ಮಾಡ್ಕೊಳ್ಬೇಕಾದಂತ ಒಂದು ಬೇಸಾಯ ಕ್ರಮ. ಇದರ ಜೊತೆಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ತೋಟದಲ್ಲಿ ಮಾಡಿರುವಂತ ಮರ ಏನ್ ಬಿದ್ದಿರುವಂತ ಎಲೆಗಳಿದಾವೆ ಅದನ್ನೆಲ್ಲ ತೆಗೆದು ಬುಡಕ್ ಹಾಕಿ ಅದ್ರ ಮೇಲೆ ಕೊಟ್ಟಿಗೆ ಗೊಬ್ಬರ ಕೊಟ್ಟು ಅದ್ರ ಮೇಲೆ ಹಗುರವಾಗಿ ಒಂದ್ ಅರ್ಧ ಇಂಚು ಮಣ್ಣನ್ನ ಕೊಟ್ಟು ನೀರ್ ಕೊಡೋದ್ರಿಂದ ಹೊಸ ಕಂದುಗಳು ಬರುವಂತ ಪ್ರಮಾಣ ಜಾಸ್ತಿ ಆಗ್ತದೆ. ಅಂದ್ರೆ ಈ ಬುಡದಲ್ಲಿರುವಂತ ಗಡ್ಡೆಗಳು ಏನು ಮೇಲ್ ಕಾಣ್ತಾ ಇರ್ತಾವಲ್ಲ, ಅದಕ್ಕೆ ಮಣ್ಣು ಹಾಕ್ಬೇಕಾಗತ್ತೆ. ಮಣ್ಣು ಹಾಕ್ಬೇಕಾಗ್ತದೆ ಅಂದ್ರೆ ಇದ್ರ ಬಿಳಿ ಬೇರುಗಳು ಮಳೆ ಕೊಚ್ಚೋಗಿರೋದ್ರಿಂದ ಮೇಲ್ಭಾಗದಲ್ಲಿರುವಂತ ಬೇರುಗಳು ಆ ಮಣ್ಣು ಕೊಚ್ಚೋದ ನಂತರ ಏನ್ ಕಂಡು ಬರ್ತಾ ಇರ್ತದೆ ಅದನ್ನ ಮತ್ತೆ ಮುಚ್ಚುವಂತ ಕ್ರಮ. ಮುಚ್ಚಬೇಕಾದಾಗ ಏನ್ ಮಾಡ್ಬೇಕು, ತರಗು ಅಥವಾ ಗಿಡದ ಪಳೆಯುಳಿಕೆಗಳು ಇದನ್ನೆಲ್ಲ ಹಾಕಿ ಕೊಟ್ಟಿಗೆ ಗೊಬ್ಬರನು ಹಾಕಿ ಅದ್ರ ಮೇಲೆ ಕಾಡು ಮಣ್ಣನ್ನ ಕೊಟ್ಟಾಗ ಆ ಭಾಗ ತುಂಬಾ ಮೃದುವಾಗಿರ್ತದೆ ಮತ್ತೆ ಬೆಚ್ಚಿಗಿರೋದ್ರಿಂದ ಹೊಸ ಬೇರುಗಳು ತುಂಬಾ ಲವಲವಿಕೆಯಿಂದ ಬರುವಂತ ಸಾಧ್ಯತೆ ಇರುತ್ತೆ. ಮತ್ತೆ ಬಿಸಿಲಿನ ಅನುಗುಣವಾಗಿ ನೋಡ್ಕೊಂಡು ಕನಿಷ್ಠ 10 ದಿನಕ್ಕೊಮ್ಮೆ ಪ್ರತಿ ಗಿಡಕ್ಕೆ 80-100 ಲೀಟರ್ ನೀರನ್ನ ಕೊಡೋದು ತುಂಬಾ ಒಳ್ಳೆ ಕ್ರಮ. ಅದನ್ನ ಹೋಸ್ ಪೈಪ್ ನಲ್ಲಿ ಕೊಡೋದಕ್ಕಿಂತ ನಾವು ಇನ್ನು ನಂತರ ಸ್ಪ್ರಿಂಕ್ಲರ್ ಗಳನ್ನ ರನ್ ಮಾಡಿದ್ರೆ ಗಿಡದ ಎಲ್ಲಾ ರೀತಿ ಅಭಿವೃದ್ಧಿಗೆ ಬೇಕಾಗಿರುವಂತ ಮೈಕ್ರೋ ಕ್ಲೈಮೇಟ್ ಅನ್ನ ಆ ಜಾಗದಲ್ಲಿ ಕೊಟ್ಟಂತಾಗತ್ತೆ. ಹಾಗಾಗಿ ಸ್ಪ್ರಿಂಕ್ಲರ್ ಮಾಡೋದು ಈ ಟೈಮ್ನಲ್ಲಿ ತುಂಬಾ ಸೂಕ್ತ. ಮತ್ತೆ ಕೀಟಗಳ ಹಾವಳಿ ಹೆಚ್ಚಿದ್ದಾಗ ಈ ಕಟ್ಟೆ ರೋಗ ಇಂತ ಒಂದು ಕಾಯಿಲೆಗಳು ಕೂಡ ಕಾಣಿಸ್ಕೊಳ್ತವೆ. ಹೌದು ಹೌದು ಸರ್. ಈಗ ನಾನು ಕಟ್ಟೆ ರೋಗದ ವಿಚಾರಕ್ಕೆ ಬಂದಾಗ ಅಲ್ಲಿ ಹೇನು ಜಾತಿ ಹುಳಗಳು ಏಟ್ರಿಡ್ಸ್ ಅಂತ ಹೇಳ್ತೀವಿ. ಹೌದು. ಆ ಹೇನು ಜಾತಿ ಹುಳಗಳು ಕಪ್ಪಗೆ ಗಿಡದ ಮೇಲೆ ಕೂತು ರಸ ಹೇರ್ತಾ ಇರ್ತದೆ. ಅದಕ್ಕೆ ಏಲಕ್ಕಿನೇ ಆಗ್ಬೇಕು ಅಂತಿಲ್ಲ, ನಮ್ಮ ಹೊರತಲ್ಲಿರುವಂತ ಬೇರೆ ಬೆಳೆಗಳಾಗಿರ್ಬೋದು, ಕೆಸ ಆಗ್ಬೋದು ಅಥವಾ ಬಾಳೆ ಆಗ್ಬೋದು, ಈ ಎಲ್ಲಾ ಬೆಳೆಗಳಲ್ಲೂ ಕಂಡು ಬರ್ತದೆ. ಹಾಗಾಗಿ ಈ ಕಾಲದಲ್ಲಿ ತೋಟವನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ಕೂಡ ಬಹಳ ಪ್ರಮುಖವಾಗ್ತದೆ. ಅಂದ್ರೆ ಈ ಹೇನಿಗೆ ಬೇಕಾಗಿರುವಂತ ಆಲ್ಟರ್ನೇಟ್ ಹೋಸ್ಟ್ಗಳನ್ನ ಈ ಟೈಮ್ನಲ್ಲಿ ತೆಗೆದು ಯಾವುದೇ ಹೇನಿನ ಪಾಪ್ಯುಲೇಷನ್ ಬಿಲ್ಡಪ್ ಆಗದಿರೋ ರೀತಿ ಕಾಪಾಡ್ಕೋಬೇಕು. ಮತ್ತೆ ಕಟ್ಟೆ ರೋಗದ ಲಕ್ಷಣ ಇರುವಂತ ಗಿಡಗಳನ್ನ ಬುಡದ ಸಮೇತ ಕಿತ್ತು ನಾಶ ಪಡಿಸ್ಬೇಕು. ಮತ್ತೆ ತಾವು ಥ್ರಿಪ್ಸ್ ಅಂತ ಹೇಳಿದ್ರಲ್ಲ, ಅದಕ್ಕೆ ಏನು ಸಿಂಪರಣೆ ಮಾಡಬಹುದು ಅಂತೀರಿ? ಒಂದು ಹಳೆ ಗರಿಗಳನ್ನ ಹಳೆ ಎಲೆಗಳನ್ನ ಊರು ಹಾಕೋದ್ರಿಂದ ನ್ಯಾಚುರಲಿ ಅದ್ರ ಪಾಪ್ಯುಲೇಷನ್ ಕಡಿಮೆ ಆಗ್ತದೆ. ಅದರ ಜೊತೆಗೆ ನಾವು ಶಿಫಾರಸ್ ಮಾಡಿರುವಂತ ಇನ್ಸೆಕ್ಟಿಸೈಡ್ ಗಳಲ್ಲೇನೆ ಅಂದ್ರೆ ಕೀಟನಾಶಕಗಳಲ್ಲೇ ಬಹಳಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುವಂತವ್ ಕೇಳಿದ್ರೆ, ಉದಾಹರಣೆಗೆ ಸ್ಪಿನೋಸೈಡ್ ಅಂತ ಬರ್ತದೆ, ಇದೊಂದು ಪಾಚಿಯಿಂದ ಮಾಡಿರುವಂತ ಕೀಟನಾಶಕ. ಇದನ್ನ ಪ್ರತಿ ಲೀಟರ್ ನೀರಿಗೆ ಕೇವಲ 1/4 ಮಿಲಿಯಷ್ಟು ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಸಾಕಾಗತ್ತೆ. ನಮ್ಗೆ ಈ ಟೈಮ್ನಲ್ಲಿ ಈ ಕ್ರಿಪ್ಸ್ ಜೊತೆಗೆ ಶೂಟ್ ಪೊರೋರ್ ಕೂಡ ಬರ್ತದೆ, ಕೋನೋಗಕಸ್ ಅಂತ ಹೇಳ್ತೀವಿ. ಆ ಶೂಟ್ ಪೊರೋರ್ ನಿರ್ವಹಣೆ ಕೂಡ ಈ ಕೀಟನಾಶಕದಿಂದ ತುಂಬಾ ಚೆನ್ನಾಗತ್ತೆ, ಅದನ್ನ ಬಳಸ್ಬೋದು. ಮತ್ತೆ ಇದರ ಜೊತೆಗೆ ಶೂಟ್ ಪೊರೋರ್ ನ ಹಾವಳಿ ತುಂಬಾ ಜಾಸ್ತಿ ಇತ್ತು ಅಂತಂದ್ರೆ ಅಲ್ಲಿ ನಾವು ಫಿಪ್ರೊನಿಲ್ ಅನ್ನುವಂತ ಒಂದು ಕೀಟನಾಶಕ ಬರ್ತದೆ, ಫಿಪ್ರೊನಿಲ್ ಕೀಟನಾಶಕವನ್ನು ಕೂಡ ಬಳಸ್ಬೋದು. ಅಥವಾ ಇಮಿಡಾಕ್ಲೋರೈಡ್ ಅನ್ನು ಕೂಡ ನಾವು ಇಲ್ಲಿ ಬಳಸ್ಬೋದು, ಪ್ರತಿ ಲೀಟರ್ಗೆ 1/4 ಮಿಲಿಯಷ್ಟು ಹಾಕೊಂಡು ಅದು ಕೂಡ ಈ ಬೋರರ್ನ ಹತೋಟಿನಲ್ಲಿ ಇಡ್ತದೆ. ಇಮಮೆಕ್ಟಿನ್ ಬೆಂಜೋಯೇಟ್ ಅನ್ನುವಂತ ಒಂದು ಕೀಟನಾಶಕ ಸಿಗತ್ತೆ, ಅದನ್ನು ಕೂಡ 1/2 ಗ್ರಾಂ ಪ್ರತಿ ಲೀಟರ್ಗೆ ಹಾಕೊಂಡು ಸಿಂಪಡಣೆ ಮಾಡೋದ್ರಿಂದ ಬೋರರ್ ಮತ್ತೆ ಥ್ರಿಪ್ಸ್ ಇದೆರಡರ ನಿರ್ವಹಣೆ ಆಗುತ್ತೆ. ಕೇವಲ ಒಂದು ಸಿಂಪಡಣೆ ಸಾಕಾಗೋದಿಲ್ಲ. ಈಗ ಫೆಬ್ರವರಿನಲ್ಲಿ ಒಂದು ಸಿಂಪಡಣೆ ಮಾಡಿದ್ರೆ ಕನಿಷ್ಠ ಏಪ್ರಿಲ್ ತಿಂಗಳಿಗೆ ಮತ್ತೆ ಇನ್ನೊಂದು ಸಿಂಪಡಣೆ ಮಾಡೋದು ಬಹಳ ಮುಖ್ಯ ಆಗ್ತದೆ. ಆವಾಗ ಇವುಗಳ ಒಂದು ಜನರೇಷನ್ ಅನ್ನ ಹತೋಟಿನಲ್ಲಿ ಇಡ್ಲಿಕ್ಕೆ ಅನುಕೂಲ ಆಗ್ತದೆ. ಇನ್ನ ತಾವು ತಿಳಿಸಿದಾಗೆ ತೇವಾಂಶವನ್ನ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಈ ಬೇಸಿಗೆ ಕಾಲದಲ್ಲಿ. ಹೌದು, ಈ ಕಾಳುಮೆಣಸು ಮತ್ತೆ ಏಲಕ್ಕಿ ಎರಡಕ್ಕೂ ಅಷ್ಟೇ. ಮಣ್ಣಿನ ತೇವಾಂಶ ಕಾಪಾಡ್ಕೊಳ್ಳೋದು ಬಹಳ ಪ್ರಮುಖವಾಗ್ತದೆ. ಇನ್ನ ರೋಗಗಳ ವಿಚಾರಕ್ಕೆ ಬಂದಾಗ, ನಿರ್ವಹಣೆ ಇಲ್ಲದೆ ಇರುವಂತ ತೋಟಗಳಲ್ಲಿ ಮಾತ್ರ ನಮ್ಗೆ ಒಣಕೊಳೆ ಏಲಕ್ಕಿನಲ್ಲಿ ಕಂಡು ಬರ್ತದೆ. ಸಾಧಾರಣವಾಗಿ ಫ್ಯುಜೇರಿಯಂ ಇಂದ ಒಣಕೊಳೆ ಬರ್ತದೆ. ಲಕ್ಷಣಗಳೇನಪ್ಪ ಅಂತಂದ್ರೆ, ನೇರವಾಗಿ ನಿಂತಿರ್ಬೇಕಾದಂತ ಸದೃಢವಾಗಿರ್ಬೇಕಾದಂತ ಕಂದುಗಳು ಕ್ರಮೇಣವಾಗಿ ಹಳದಿ ಬಣ್ಣಕ್ಕೆ ತಿರುಗ್ತದೆ. ಹಳದಿ ಬಣ್ಣಕ್ಕೆ ತಿರುಗದಂತ ನಂತರದ ಹಂತದಲ್ಲಿ ಆ ಕಂದುಗಳು ಬಗ್ಲಿಕ್ ಶುರು ಆಗತ್ತೆ. ಸುಮಾರು 40-45 ಡಿಗ್ರಿಗೆ ಬಗ್ಲಿಕ್ಕೆ ಶುರು ಆಗತ್ತೆ. ಆ ಕಂದನ್ನ ಹಿಡಿದು ಜಗ್ಗದಾಗ ಸುಲಭವಾಗಿ ಬಿಟ್ಟು ಬರೋದಿಲ್ಲ. ಅದೇ ನಮ್ಗೆ ಪಿಥಿಯಂ ಇಂದನೋ ರೈಸೋಕ್ಟೋನಿಯಾ ಇಂದನೋ ರಾಟಿಂಗ್ ಇತ್ತು ಅಂತಂದ್ರೆ, ಹಿಡಿದು ಜಗ್ಗದ ತಕ್ಷಣ ಸುಲಭವಾಗಿ ಬಂದ್ಬಿಡ್ತದೆ. ಸಾಧಾರಣವಾಗಿ ಅವು ನಮ್ಗೆ ಮಳೆಗಾಲದಲ್ಲಿ ಕಂಡು ಬರ್ತದೆ. ಈ ಒಣಕೊಳೆ ಬೇಸಿಗೆಗಾಲದಲ್ಲಿ ಕಂಡು ಬರ್ತದೆ. ಅಂತಹ ತೋಟಗಳಲ್ಲಿ ನೀರ ನಿರ್ವಹಣೆ ಪರಿಪಾಠ ತುಂಬಾ ಚೆನ್ನಾಗಾಗ್ಬೇಕು. ಅಂದ್ರೆ ಪ್ರತಿ ವಾರಕ್ಕೊಮ್ಮೆ ಅಥವಾ 10 ದಿನಕ್ಕೊಮ್ಮೆ ನಾವು ನೀರನ್ನ ಕೊಟ್ರೆ ಈ ರೋಗದ ನಿರ್ವಹಣೆ ಅಂತಾನೇ ನೈಸರ್ಗಿಕವಾಗಿ ಆಗ್ತದೆ. ಮತ್ತೆ ರೋಗದ ಬಾಧೆ ಜಾಸ್ತಿ ಇತ್ತು ಅಂತ ಅನಿಸಿದ್ರೆ ಅಂತಹ ಜಾಗಗಳಿಗೆ ಮ್ಯಾಂಕೋಸಪ್ ಮತ್ತೆ ಕಾರ್ಬಿಂಡಿಜೈನ್ ಇರುವಂತ ಮಿಶ್ರಣದ ಫಂಗಿಸೈಡ್ಗಳು ಮಾರ್ಕೆಟ್ ನಲ್ಲಿ ಸಿಗ್ತದೆ. ಪ್ರತಿ ಲೀಟರ್ಗೆ 2 ಗ್ರಾಂನಂತೆ ತಗೊಂಡು ಆ ಬುಡಕ್ಕೆ 5-8 ಲೀಟರ್ನಷ್ಟು ನಾವು ಡ್ರೆಂಚ್ ಮಾಡ್ಬೇಕಾಗ್ತದೆ. 1-2 ರೌಂಡ್ ಡ್ರೆಂಚಿಂಗ್ ಕೇಳುತ್ತೆ, ಅಂದ್ರೆ ರೋಗದ ತೀವ್ರತೆ ಎಷ್ಟಿದೆ ಅನ್ನೋದ್ರ ಮೇಲೆ. ಅದಾದ ನಂತರ ಮಳೆಗಾಲಕ್ಕೂ ಮುಂಚೆ ಈ ಟ್ರೈಕೋಡರ್ಮಾವನ್ನ ನಿಯಮಿತವಾಗಿ ಬಳಸೋದ್ರಿಂದ ಈ ರೋಗದ ಹಾವಳಿಯಿಂದ ಮುಕ್ತಿ ಪಡಿಬಹುದು. ಇನ್ನು ಏಲಕ್ಕಿನಲ್ಲಿ ಸಸಿ ಮಡಿ ಚಟುವಟಿಕೆಗಳನ್ನು ಏನಾದರೂ ಮಾಡಬಹುದಾ? ಖಂಡಿತ, ಯಾಕಂದ್ರೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಸಸಿ ಮಡಿ ಕೆಲಸ ಶುರು ಆಗೋಗಿದೆ. ಇನ್ನ ಏನಪ್ಪಾ ಅಂದ್ರೆ, ಇವಾಗೆಲ್ಲ 2-3 ಸ್ಟೇಜ್ ಅಲ್ಲಿ ನಮ್ಮ ಏಲಕ್ಕಿ ಬೆಳೆ ಬೆಡ್ಡಲ್ಲಿರುತ್ತೆ. ಇಲ್ಲಿ ಒಂದು ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು, ಎಲ್ಲಿ ನಾವು ಒತ್ತೊತ್ತಾಗಿ ಬಿತ್ತನೆ ಮಾಡಿರ್ತೀವಿ ಏಲಕ್ಕಿ ಬೀಜವನ್ನ, ಅಂತಹ ಜಾಗಗಳಲ್ಲಿ ಹೊಸದಾಗಿ ಬಂದಿರುವಂತ ಏಲಕ್ಕಿ ಗಿಡಗಳು ಸಾಯುವಂತ ಪ್ರಮಾಣ ಕಂಡು ಬರ್ಬೋದು. ಅಂತಹ ಗಿಡಗಳನ್ನ ಕಿತ್ತು ನೋಡಿದಾಗ ಬುಡದಲ್ಲಿ ಕೊಳತಂತ ಲಕ್ಷಣಗಳಿರ್ತದೆ. ಇದನ್ನ ನಾವು ಡ್ಯಾಂಪಿಂಗ್ ಆಫ್ ಅಥವಾ ಸಸಿಕೊಳೆ ರೋಗ ಅಂತ ಕರಿತೀವಿ. ಇಂತಹ ಬಾಧೆಗಳು ಕಂಡು ಬಂದಂತ ಪಕ್ಷದಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಕಾರ್ಬಿಂಡಿಜೈನ್ ಮತ್ತೆ ಮ್ಯಾಂಕೋಸೆಪ್ ಕಾಂಬಿನೇಷನ್ ಇರುವಂತ ಶಿಲೀಂಧ್ರನಾಶಕವನ್ನ ಪ್ರತಿ ಲೀಟರ್ಗೆ 2 ಗ್ರಾಂನಂತೆ ಹಾಕೊಂಡು ಡ್ರೆಂಚಿಂಗ್ ಮಾಡಬೇಕು. ಅದಾದ ನಂತರ ಎಲ್ಲಿ ತುಂಬಾ ಒತ್ತೊತ್ತಾಗಿ ಗಿಡಗಳಿದಾವೆ, 3 ಸ್ಟೇಜ್ ನಾವು ದಾಟಿತ್ತು ಅಂತಂದ್ರೆ ಅದನ್ನೆಲ್ಲ ಕಿತ್ತು ಬೇರೆ ಬುಟ್ಟಿಗಳಿಗೆ ಅದನ್ನ ನಾಟಿ ಮಾಡೋದ್ರಿಂದ ರೋಗದ ಉಲ್ಬಣತೆಯನ್ನ ಕಡಿಮೆ ಮಾಡ್ಕೋಬಹುದು. ಇನ್ನು ಗಿಡಗಳು ಸಾಧಾರಣವಾಗಿ 4-3 ಸ್ಟೇಜ್ ಅನ್ನ ದಾಟಿದಾಗ ಎಲ್ಲಿ ನಮಗೆ ನೆರಳಿನ ನಿರ್ವಹಣೆ ಕಡಿಮೆ ಇರುತ್ತೆ, ನೇರವಾದ ಬಿಸಿಲು ಅದರ ಮೇಲೆ ಬೀಳ್ತಾ ಇರುತ್ತೆ, ಅಂತಹ ಕಡೆ ಕೂಡ ಬಿಳಿ ಬಣ್ಣದ ಎಲೆ ಚುಕ್ಕಿ ರೋಗ ಬರುವಂತ ಸಾಧ್ಯತೆ ಇರ್ತದೆ. ಫಿಲೋಸ್ಟ್ರಿಕ್ಟಾ ಅನ್ನುವಂತ ಶಿಲೀಂಧ್ರದಿಂದ ಬರ್ತದೆ. ಎಲ್ಲಿ ನಮಗೆ ಇಂತಹ ಲಕ್ಷಣಗಳು ಕಂಡು ಬರ್ತದೆ ಅಂತ ಕಡೆ ನೆರಳಿನ ನಿರ್ವಹಣೆ ಅಥವಾ ಶೇಡ್ ನೆಟ್ ಹಾಕಿ ಉತ್ತಮ ರೀತಿಯಲ್ಲಿ ನೆರಳನ್ನ ಕೊಡೋದ್ರಿಂದ ಆ ರೋಗದ ಬಾಧೆಯನ್ನ ತಪ್ಪಿಸ್ಬೋದು. ಮತ್ತೆ ಗಿಡಗಳಿಗೆ ಮುಂಜಾಗ್ರತಾ ಕ್ರಮವಾಗಿ ಕಾಂಟಾಪ್ಲಸ್ ಅನ್ನುವಂತ ಶಿಲೀಂಧ್ರನಾಶಕ, ಅಂದ್ರೆ ಹೆಕ್ಸಕನಜೋಲ್ 5% ಇರುವಂತ ಶಿಲೀಂಧ್ರನಾಶಕವನ್ನ ಪ್ರತಿ ಲೀಟರ್ ನೀರಿಗೆ 1.5 ml ಹಾಕೊಂಡು ಸ್ಪ್ರೇ ಮಾಡೋದ್ರಿಂದ ಈ ರೋಗದ ಬಾಧೆ ಕಡಿಮೆ ಆಗ್ತದೆ. ಮತ್ತೆ ಗಿಡದ ಸಂಪೂರ್ಣ ಆರೋಗ್ಯಯುತವಾದ ಬೆಳವಣಿಗೆಗೋಸ್ಕರ ನೀರಿನಲ್ಲಿ ಕರಗುವಂತ 19-19-19 ಗೊಬ್ಬರವನ್ನ ಪ್ರತಿ ಲೀಟರ್ ನೀರಿಗೆ 3 ಗ್ರಾಂನಂತೆ ಹಾಕೊಂಡು ಕೊಡೋದ್ರಿಂದ ಸದೃಢವಾದಂತ ಆರೋಗ್ಯಯುತವಾದಂತ ನರ್ಸರಿ ಗಿಡಗಳು ಲಭ್ಯ ಆಗ್ತದೆ. ಈ ಒಂದು ವಿಚಾರದಲ್ಲಿ ಕೂಡ ಬೆಳೆಗಾರರು ಬಹಳ ಆಸಕ್ತಿ ಕೊಡಬೇಕು. ಅಂದ್ರೆ ಪ್ರಾಥಮಿಕ ಹಂತದಿಂದ ದ್ವಿತೀಯ ಹಂತದ ನರ್ಸರಿಗೆ ವರ್ಗಾವಣೆ ಮಾಡ್ಕೋಬೇಕಾಗತ್ತೆ. ಹೌದು, ಎಲ್ಲಿ ಒತ್ತಾಗಿವೆ ಅಥವಾ ಎಲೆಗಳು 3 ಸ್ಟೇಜ್ ಬಂತು ಅಂತಂದ್ರೆ ಆ ಪಾಕೆಟ್ ಗಳನ್ನ ರೆಡಿ ಮಾಡಿಕೊಂಡು ಸೆಕೆಂಡರಿ ನರ್ಸರಿಗೆ ಅವರು ಹೋಗೋದು ಜಾಣತನ. ಇದರಿಂದ ಅವು ಸದೃಢವಾಗಿ ಬಂದ್ಮೇಲೆ ನಾವು ಮುಖ್ಯ ಜಮೀನಿಗೆ ನಾಟಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅನುಕೂಲ ಆಗ್ತದೆ. ರೈತ ಬಾಂಧವರೇ, ತಮಗೆ ಈ ಶುಂಠಿ, ಕರಿಮೆಣಸು ಮತ್ತು ಏಲಕ್ಕಿ ಬೆಳೆಗಳಲ್ಲಿ ಏನೇನು ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ KN ಹರ್ಷ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9611-85-08-34. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9611-85-08-34. ತುಂಬ ಸಂತೋಷ ಡಾಕ್ಟರ್ ಹರ್ಷ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಶುಂಠಿ, ಕರಿಮೆಣಸು ಮತ್ತು ಏಲಕ್ಕಿ ಬೆಳೆಯಲ್ಲಿ ಏನೇನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಕೇಳುಗರೆ, ಇಲ್ಲಿಗೆ ಇಂದಿನ ಕೃಷಿರಂಗ್ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿದೆ. ಮಾರುಕಟ್ಟೆ ಧಾರಣೆ. ಅಂತಾರಾಷ್ಟ್ರೀಯ ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ 50 ಕೆಜಿ ಚೀಲವೊಂದಕ್ಕೆ ಕಚ್ಚಾ ಕಾಫಿ ದರ ಅರೇಬಿಕಾ ಪಾರ್ಚ್ಮೆಂಟ್ 24,000 ರೂಪಾಯಿಗಳಿಂದ 24,100 ರೂಪಾಯಿಗಳು, ಅರೇಬಿಕಾ ಚೆರಿ 12,500 ರೂಪಾಯಿಗಳಿಂದ 13,800 ರೂಪಾಯಿಗಳು, ರೋಬೆಸ್ಟಾ ಪಾರ್ಚ್ಮೆಂಟ್ 21,800 ರೂಪಾಯಿಯಿಂದ 22,800 ರೂಪಾಯಿಗಳು, ರೋಬೆಸ್ಟಾ ಚೆರಿ 12,000ರಿಂದ 13,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಸೇವಾ ಮಾಹಿತಿ. ಕೋಕೇರಿ ಕಾರಳನ ಕೇಟಳಿರ ಗಂಗಿ ಪೂವಯ್ಯ 68ನೇ ಬಯತ್ಲು ಇಂದು ಮರಣಪಟ್ಟಿತು. ಕೇಟಳಿರ ಗಂಗಿ ಪೂವಯ್ಯ ಎಂಡ ತಾಮನೆ ಕುಮಂಡ ಆಕೇರಿ ಕಾರ್ಯ ನಾಳೆ ಪೊಲಕ 10:30 ಕೋಕೇರಿಲು ನಡಪ. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪಿ. ಪ್ರಾಯೋಜಕರು ರಾಯಲ್ ಐಸ್ ಕಾರ್ನರ್, ಬಸವನಗುಡಿ ಜಯನಗರ ಬೆಂಗಳೂರು. ಮಾಲೀಕರು ಸಣ್ಣಮ್ಮನ ಮನೆ ಕಿರಣ್ ಕುಮಾರ್, ಯರವನಾಡು ಗ್ರಾಮ ಅಪ್ಪಂಗಳ ಮಡಿಕೇರಿ ತಾಲೂಕು. ಮೊಬೈಲ್ 8861255444. ಸುದ್ದಿ ಜೊಂಪೆ ಓದ್ತಾರು ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮಡಿಕೇರಿನ ಅರವಳಿಕೆ ವಿಭಾಗ ಮತ್ತು ರಾಜ್ಯ ಅಂಗ ಮತ್ತು ಅಂಗಾಂಗ ಕಸಿ ಸಂಸ್ಥೆ ಸಹಯೋಗಲಿ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆನ ಬೋಧನಾ ಕಾಂಬರೆಲಿ ಅಂಗಾಂಗ ದಾನದ ಜಾಗೃತಿ ಬಗ್ಗೆ ವೈದ್ಯಕೀಯ ಕಾರ್ಯಾಗಾರ ಇಂದು ನಡೆತ. ಈ ಹೊತ್ತಲ್ಲಿ ಮುಖ್ಯ ನೆಂಟರಾಗಿ ಭಾಗವಹಿಸಿದ್ದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನವು ಮಾತಾಡಿ ಅಂಗಾಂಗ ದಾನದ ಸಾಮಾಜಿಕ ಹೊಣೆಗಾರಿಕೆ ಮತ್ತು ಅದರ ಪ್ರಾಮುಖ್ಯತೆ ಬಗ್ಗೆ ತಮ್ಮ ಅನುಭವನ ತಿಳಿಸಿದರು. ಇಸ್ಕೂಲು ಕಾಲೇಜು ಹಂತಲೇ ಮಕ್ಕಳಲ್ಲಿ ಇದರ ಬಗ್ಗೆ ಅರಿವು ಮೂಡಿಸೋಕ್ಕೂ, ಪಠ್ಯಪುಸ್ತಕಗಳು ಅಂಗಾಂಗದಾನದ ಮಹತ್ವವನ್ನು ವಿವರಿಸುವ ಕೆಲಸ ಹಾಕೂ, ಡಾಕ್ಟರ್ಗ ಸಮಾಜದಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸಿಕೆ ಕ್ರಮ ವಹಿಸೋಕ್ಕೂ ಅಂತ ಹೇಳ್ದು. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆನ ನಿರ್ದೇಶಕರಾದ ಡಾಕ್ಟರ್ ಎ ಜೆ ಲೋಕೇಶವ್ ಮಾತಾಡಿ ಪ್ರತಿಯೊಬ್ಬ ನಾಗರಿಕರು ಅಂಗಾಂಗ ದಾನಕ್ಕೆ ಪ್ರತಿಜ್ಞೆ ಮಾಡೋಕ್ಕೂ ಹಂಗೆ ಬೇರೆಯವ್ರನ್ನು ಪ್ರೋತ್ಸಾಹಿಸೋಕ್ಕೂ ಹೇಳ್ದು. ಈ ಹೊತ್ತಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ವೀಣಾ ಅಚ್ಚಯ್ಯ ಸೇರಿದಂಗೆ ಬ್ಯಾರೆ ಬ್ಯಾರೆ ವೈದ್ಯಕೀಯ ವಿಭಾಗದ ಡಾಕ್ಟರ್ಗ ಹಾಜರಿದ್ದು. ಕೊಡಗು ಜಿಲ್ಲೆಯಲ್ಲಿ ಸುಮಾರು ಕಡೆಗಳಲ್ಲಿ ಚೆಸ್ಕಾಂನ ಕರೆಂಟ್ ಕಂಬಗ ತೋಟಗಳ ಮಧ್ಯೆ, ಅರಣ್ಯ ಪ್ರದೇಶದ ಮಧ್ಯೆ ಹಂಗೆ ಬೆಟ್ಟಗುಡ್ಡಗಳ ನಡುವೆ ಹಾದು ಹೋಗ್ತಾ ಇದ್ದು, ಮಳೆಗಾಲ ಮತ್ತೆ ಪ್ರಕೃತಿ ವಿಕೋಪದಂಥ ಸಂದರ್ಭದಲ್ಲಿ ಮರದ ಕೊಂಬೆಗ ಬೀಳ್ದು ಗುಡ್ಡಗಳ ಜರ್ತಂದ ಕಂಬಗವಾಗಿ ತಂತಿಗ ತೀರ ಅಪಾಯ ಮಟ್ಟಲ್ಲಿ ಜಾರುವಂಥ ಸಂದರ್ಭ ಎದುರಾದೆ. ಇದರಿಂದ ಅಪಾಯ ಮಟ್ಟಲಿರುವ ಕರೆಂಟ್ ವೈರ್ಗ ಹಳೆ ಬಗ್ಗಿ ಹೋಗಿರುವಂಥ ಕಂಬಗ ಕಂಡುಬಂದರೆ ಆಯಾಯ ವ್ಯಾಪ್ತಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಲ್ಲರೆ 24/7 ಸಹಾಯವಾಣಿ 1912ಕ್ಕೆ ಸಾರ್ವಜನಿಕರು ದೂರು ಕೊಡಕ್ಕೆ. ಹಂಗೆ ಕೊಡಗು ಜಿಲ್ಲೆಯಲ್ಲಿ ರೈತರು ತಮ್ಮ ತೋಟಗಳಲ್ಲಿ ಒಳ್ಳೆ ಮೆಣಸು ಕೊಯ್ಯಕ್ಕೆ, ಮರದ ಕೊಂಬೆ ಕಡಿಯಕ್ಕೆ ಅಲ್ಯೂಮಿನಿಯಂ ಏಣಿಗಳನ್ನ ಸ್ಪ್ರಿಂಕ್ಲೇರ್ ಮಾಡಿಕೆ ಅಲ್ಯೂಮಿನಿಯಂ ಸ್ಪ್ರಿಂಕ್ಲೇರ್ ಪೈಪ್ಗಳನ್ನ ಉಪಯೋಗಿಸ್ತಿದ್ದು, ಇದರ ಬಳಕೆಯಿಂದ ವಿದ್ಯುತ್ ವೈರ್ಗಳಿಗೆ ತಾಗಿ ವಿದ್ಯುತ್ ಅಪಘಾತಗ ಸುಮಾರು ಕಡೆ ಉಂಟಾಗಿದ್ದು, ಆದಷ್ಟು ಫೈಬರ್ ಏಣಿಗಳನ್ನ ಬಳಸಿ ವಿದ್ಯುತ್ ಅಪಘಾತನ ತಪ್ಪಿಸಿ ಸಾರ್ವಜನಿಕರ ಇಲಾಖೆಯೊಟ್ಟಿಗೆ ಸಹಕರಿಸುವಂಗೆ ಕಾರ್ಯ ಮತ್ತು ಪಾಲನೆ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ಕೇಳಿಕೊಂಡಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಹಯೋಗಲಿ ಸವಿತ ಮಹರ್ಷಿ ಜಯಂತಿ ಕಾರ್ಯಕ್ರಮ ನಾಳೆ ಹಗಲು 11 ಗಂಟೆಗೆ ಮಡಿಕೇರಿ ಗಾಂಧಿ ಭವನದಲ್ಲಿ ನಡೆದಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕೊಡಗು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ವಕೀಲರ ಸಂಘ, ಸರ್ಕಾರಿ ಅಭಿಯೋಜನಾ ಇಲಾಖೆ ಮತ್ತು ಜಿಲ್ಲಾ ಆಯುಷ್ ಇಲಾಖೆ ಮಡಿಕೇರಿ ಇವರ ಕೂಡುಕುಟ್ಟಲಿ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ನಡೆದ ಆರೋಗ್ಯ ಮಾಹಿತಿ ತಪಾಸಣಾ ಮತ್ತು ಕಾನೂನು ಅರಿವು ಕಾರ್ಯಕ್ರಮ ನಡೆದಿದೆ. ಈ ಹೊತ್ತಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಂಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾದ ಹೊಸಮನಿ ಪುಂಡಲಿಕ ಅವು ಮಾತಾಡಿ, ಉತ್ತಮ ಆರೋಗ್ಯ ಇದ್ದರೆ ಏನು ಬೇಕಾದ್ರೂ ಸಾಧನೆ ಮಾಡಕ್ಕೆ ಆರೋಗ್ಯವೇ ಒಂದು ಮುಖ್ಯ ಸಂಪತ್ತು ಅಂತ ಹೇಳ್ದು. ವಕೀಲರ ಸಂಘದ ಅಧ್ಯಕ್ಷರಾದ ಎಂ ಎ ನಿರಂಜನ ಅವು ಮಾತಾಡಿ, ನಮ್ಮ ವೈದ್ಯಕೀಯ ವ್ಯವಸ್ಥೆ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದುಟ್ಟು ವಿದೇಶಿ ಜನ ವೈದ್ಯಕೀಯ ತರಬೇತಿನ ಪಡ್ಕೊಂಡು ಅವರ ದೇಶದಲ್ಲಿ ಮಾಹಿತಿ ನೀಡಿಕೆ ಆಸಕ್ತಿ ತೋರಿಸುವೆ, ಭಾರತೀಯರಾದ ನಾವು ನಮ್ಮ ದೇಶದಲ್ಲಿ ನಮ್ಮ ಪದ್ಧತಿನ ಪಡ್ಕೊಳ್ಳದೇ ಇರೋದು ತುಂಬಾ ಬೇಸರದ ವಿಷಯ ಅಂತ ಹೇಳ್ದು. ಈ ಹೊತ್ತಲ್ಲಿ ಆಯುಷ್ ಇಲಾಖೆ ವತಿಯಿಂದ ರಕ್ತದೊತ್ತಡ ಪರೀಕ್ಷೆ, ಸಕ್ಕರೆ ಕಾಯಿಲೆ ಪರೀಕ್ಷೆಗಳನ್ನ ನಡೆಸಿದವು. ಕರ್ನಾಟಕ ಸರ್ಕಾರ ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು ಕೈಮಗ್ಗ ಮತ್ತು ಜವಳಿ ಇಲಾಖೆ ಹಂಗೆ ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕೈಮಗ್ಗ ಮತ್ತು ಜವಳಿ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಾಳೆಯಿಂದ ಇದೇ ತಿಂಗಳ 11 ಮುಟ ಕಾವೇರಿ ವಸ್ತ್ರಸಿರಿ ಜಿಲ್ಲಾ ಮಟ್ಟದ ಕೈಮಗ್ಗ ಉತ್ಪನ್ನಗಳ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಮಡಿಕೇರಿ ಕೊಡವ ಸಮಾಜದ ಪ್ರಾಂಗಣದಲ್ಲಿ ನಡೆದಿದೆ. ನಾಳೆ 3 ಗಂಟೆಗೆ ನಡೆಯುವ ಉದ್ಘಾಟನೆ ಜಂಬರಲ್ಲಿ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜ್, ಮಡಿಕೇರಿ ಕ್ಷೇತ್ರ ಶಾಸಕರಾದ ಡಾ ಮಂತರ್ಗೌಡ, ವಿರಾಜಪೇಟೆ ಕ್ಷೇತ್ರ ಶಾಸಕರಾದ ಎಸ್ ಪೊನ್ನಣ್ಣ ಅವರು ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವೆ. ಖೇಲೋ ಇಂಡಿಯಾ 2024-25 ಮಹಿಳೆಯರ ಫುಟ್ಬಾಲ್ ಪಂದ್ಯಾಟಕ್ಕೆ ಭಾಗವಹಿಸಿಕೆ, ಆಟಗಾರ್ತಿಯರ ಆಯ್ಕೆ ನಾಳೆ ಅಮ್ಮತಿ ಪ್ರೌಢಶಾಲೆನ ಆಟದ ಬಾಣಿಲಿ ನಡೆದಿದ್ದ ಕೊಡಗು ಯುನೈಟೆಡ್ ಎಫ್ಸಿ ತಂಡದ ಮುಖ್ಯಸ್ಥ ಹೆಚ್ಎಚ್ ಹರೀಶ್ ಅವರು ತಿಳಿಸಿದರು. ಗೋಣಿಕೊಪ್ಪಲಿ ಕಟ್ಟುತ್ತಿರುವ ಹೊಸ ಬಸ್ ನಿಲ್ದಾಣದ ಕಾಮಗಾರಿನ ವಿರಾಜಪೇಟೆ ಕ್ಷೇತ್ರ ಶಾಸಕರು ಭೇಟಿ ಮಾಡಿ ಪರಿಶೀಲನೆ ಮಾಡಿದ್ದು, ಈಗಾಗಲೇ ಸರ್ಕಾರದ ಸುಮಾರು 2 ಕೋಟಿ ಅನುದಾನದಲ್ಲಿ ನಡೆಯುತ್ತಿರುವ ಕಾಮಗಾರಿನ ಗುಣಮಟ್ಟ ಪರಿಶೀಲನೆ ಮಾಡಿ ಮಾತಾಡಿ, ಸಾರ್ವಜನಿಕರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಗುಣಮಟ್ಟನ ಕಾಪಾಡಿಕೊಂಡು ಈ ಕಾಮಗಾರಿನ ಮಾಡಿ ಮುಗಿಸುವಂಗೆ ಸೂಚನೆ ಕೊಟ್ಟು, ಎಲ್ಲ ಮೂಲಭೂತ ಸೌಲಭ್ಯದೊಟ್ಟಿಗೆ ಬರುವ ತಿಂಗಳ March 8 ಸಾರ್ವಜನಿಕರ ಸೇವೆಗೆ ಈ ಬಸ್ ನಿಲ್ದಾಣ ತಯಾರಾದೆ ಅಂತ ಮಾಹಿತಿ ಕೊಟ್ಟು. ಇಲ್ಲಿಗೆ ಸುದ್ದಿ ಜುಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ರಾಯಲ್ ಐಸ್ ಕಾರ್ನರ್, ಬಸವನಗುಡಿ, ಜಯನಗರ, ಬೆಂಗಳೂರು. ಮಾಲೀಕರು ಸಣ್ಣಮ್ಮನ ಮನೆ ಕಿರಣ್ ಕುಮಾರ್, ಕೆರವನಾಡು ಗ್ರಾಮ, ಅಪ್ಪಂಗಳ, ಮಡಿಕೇರಿ ತಾಲೂಕು. ಮೊಬೈಲ್ 8861255444. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಮ್ ಹಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 2255571. ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಹಬ್ಬಗಳ ಸಂಭ್ರಮಕ್ಕೆ ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಬಂಪರ್ ಕೊಡುಗೆಗಳು. ಬ್ರಾಂಡೆಡ್ ಕಂಪನಿಗಳ ಮ್ಯಾಟ್ರೆಸ್, ಪಿಲ್ಲೋ, ಪಿಲ್ಲೋ ಕವರ್, ಬೆಡ್ ಸ್ಪ್ರೆಡ್, ಎಲ್ಲಾ ರೀತಿಯ ಫರ್ನಿಚರ್ ಗಳ ಮೇಲೆ 10-25% ಡಿಸ್ಕೌಂಟ್. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳು ನಿಮಗೆ ಬೇಕಾದ ಅಳತೆಗೆ, ನಿಮಗೆ ಬೇಕಾದ ಡಿಸೈನ್ ನಲ್ಲಿ ರೆಡಿ ಮಾಡಿ ಕೊಡಲಾಗುವುದು. ಜನರ ವಿಶ್ವಾಸದ ಫರ್ನಿಚರ್ ಮಳಿಗೆ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ವಿಲಾಸಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಜರ್ಸ್, ಸೂಟ್ಸ್, ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್, ವಿಲಾಸಪೇಟೆ. ಜನವರಿ 25 ಮರಣಪಟ್ಟ ಕೋಪಟ್ಟಿ ಗ್ರಾಮ ಕೊಟ್ಟುಕತ್ತಿರ ಸಾಬು ಯಶೋಧರ ಐಂಡ ಮಾದಕಾರ್ಯ ಇದೇ ಅಂಜಾಂಗ್. ನಾಳೆ 14 ಪಲಕ 11 ಗಂಟೆಗೆ ಕೋಪಟ್ಟಿ ಗ್ರಾಮತ್ಲುಳ್ಳ ಐಂಡ ಸ್ವಂತ ಮನೆಯಲ್ಲಿ ನಡ್ಪ. ಒಕ್ಕಾರ ಊರುಕಾರ ಬಿಂದು ಚಂಗಾದ್ಯಲ್ಲ ಇದನ್ನೇ ಆಹ್ವಾನದ ಜ್ಞಾನ ಮಾಡಿತು ಬರೋನುಂದು ಐಂಡ ಪೊಣ್ಣು ಕೊಟ್ಟುಕತ್ತಿರ ಸುಮಿ ಮೀನಾಕ್ಷಿ ಮಕ್ಕ ಪಿಂಜ ಸಂಸಾರಕಾರ ಕಟ್ಟಿತು. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ನೆಕ್ಸಾ ಜಿಎಲ್, ಇದು ಸ್ವರ್ಣ ಪರಂಪರೆಯ ಹೆಗ್ಗಳಿಕೆಯ ಸಂಸ್ಥೆ. ನಿಮ್ಮ ಚಿನ್ನಾಭರಣಗಳ ಸಂಕಲ್ಪಕ್ಕೆ ಉತ್ತಮ ಆಯ್ಕೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್, ಕುಶಾಲನಗರ, ಹಾಸನ, ಸುಳ್ಯ, ಪುತ್ತೂರು, ಮೂಡಬಿದರೆ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಚಕ್ಕೆರೆ ಕಪ್ ಕ್ರಿಕೆಟ್ ನಮ್ಮ 2025 ಕೂಡಿಯಾಡುವಕ್ಕೆ ಒಕ್ಕ ಪೆದ ಕೊಡ್ಪಕ್ಕೆ ಗೋಣಿಕೊಪ್ಪತ್ಲು ಪ್ರಿಯಾ ಎಂಪಿ ಸ್ಟೋರ್ಸ್, ಶ್ರೀಮಂಗಲತ್ ಕೋಳೇರ ಬಾಬು ಗಣಪತಿ ಸ್ಟೋರ್ಸ್, ಹುದಿಕೇರಿಲ್ ಕುಪ್ಪನಮಾಡ ಸುನಿಲ್ ಕಾಮಧೇನು ಸ್ಟೋರ್ಸ್, ಕಾನೂರ್ಲ್ ದೇವಂಡಿರ ಸಂತೋಷ್, ಬಾಳೆಲ ಆದೆಂಗಡ ಪ್ರಕಾಶ್, ಗುರುಕೃಪಾ ಎಂಟರ್ಪ್ರೈಸಸ್, ವಿರಾಜ್ಪೇಟೆಲ್ ಫೋರ್ಟ್ ಮರ್ಕರ ಹೋಟೆಲ್, ಕರಡತ್ಲ್ ಐತಿಚಂಡ ಪ್ರಕಾಶ್ ಪ್ರಕಾಶ್ ಸ್ಟೋರ್ಸ್, ಚೆಯ್ಯಂಡಾಣೆಲ್ ಕಿಶೋರ್ ಮಿನಿಮಾರ್ಟ್, ಕಕ್ಕಬೆಲ್ ಪರದಂಡ ಅಶೋಕ್ ಚಿಕನ್ ಸೆಂಟರ್, ನಾಪೋಕ್ಲಲ್ ಕುಲ್ಲೆಟಿರ ಅರುಣ್ ಬೇಬಾ, ಮೂರ್ನಡಲ್ ಕಂಬಿರಂಡ ಯೋಗೇಶ್ ರಾಣಿ ಕೋಲ್ಡ್ ಸ್ಟೋರೇಜ್, ಪೊನ್ನಂಪೇಟೆಲ್ ಐನಂಡ ಬೋಪಣ್ಣ ಕಾವೇರಿ ಏಜೆನ್ಸೀಸ್, ಮಾದಾಪುರತ್ಲ್ ಮಿಥುನ್ ಉತ್ಸನ್ ಟ್ರೇಡರ್ಸ್, ಸುಂಡಿಕೊಪ್ಪತ್ಲ್ ಮುಕ್ಕಾಟಿರ ವಸಂತ್ ವಸಂತ್ ನ್ಯೂಸ್ ಏಜೆನ್ಸಿ, ಮಡಿಕೇರಿಲ್ ಕುಪ್ಪಂಡ ಕಾರ್ಯಪ್ಪ ಫುಡ್ ಬ್ಯಾಂಕ್, ಕಾಕೋಟು ಪರಂಬುಲ್ ಕುಂಜೀರ ಮನು ಮನು ಕೋಲ್ಡ್ ಸ್ಟೋರೇಜ್, ಅಮ್ಮತ್ತಿಲ್ ಮಂಡಪಂಡ ಗಣಪತಿ ಎಸ್ಟೇಟ್ ಲಿಂಕ್ಸ್, ಚೇರಂಬಾಡಿಲ್ ಪಳಂಗೆಟ್ಟಿರ ಸತೀಶ್ ಭಗವತಿ ಸ್ಟೋರ್ಸ್ ನ ಸಂಪರ್ಕ ಮಾಡಿದ್ದು ಚಕ್ಕೆರ ಒಕ್ಕಕಾರ ಕಟ್ಟಡಿತು. ವಾಷಿಂಗ್ ಮಿಷಿನ್ ತರ್ಲಿಕ್ಕೆ ಹೋಗಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಎಲ್ಲ ತಂದಿದ್ದೀರಿ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಲ ಬ್ರಾಂಡೆಡ್ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಭಾರಿ ಡಿಸ್ಕೌಂಟ್ ರೇಟ್ ನಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. 0% ಇಂಟ್ರೆಸ್ಟ್ ನಲ್ಲಿ ಲೋನ್, ಅಲ್ಲದೆ ಅಪ್ ಟು 40% ಕ್ಯಾಶ್ ಬ್ಯಾಕ್ ಕೂಡ ಇದೆ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಆಕಾಶವಾಣಿ ಮಡಿಕೇರಿ, ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲಾ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದ್ಯನ್ರುಳ ಕರವಂಡ ಸೀಮಾ ಗಣಪತಿ. ಮುಖ್ಯಪಟ್ಟ ಸುದ್ದಿ. ನಾಳೆ ಜಿಲ್ಲಾ ಮಟ್ಟತ್ರ ಕೈಮಗ್ಗತ್ತ ತಯಾರನ ವಸ್ತುಗಳ ಪ್ರದರ್ಶನ, ಪಿಂಜ ಮಾರಾಟ. ಅಂಗಾಗ ದಾನತ್ರ ಜಾಗೃತಿ ಸಂಬಂಧಪಟ್ಟಣಕ್ಕೆ ವೈದ್ಯಕೀಯ ಕಾರ್ಯಾಗಾರ. ಸುದ್ದಿರ ವಿವರ. ಕರ್ನಾಟಕ ಸರ್ಕಾರ ಜವಳಿ ಅಭಿವೃದ್ಧಿ ಆಯುಕ್ತಂಗ, ಪಿಂಜ ನಿರ್ದೇಶಕಂಗ, ಕೈಮಗ್ಗ ಪಿಂಜ ಜವಳಿ ಇಲಾಖೆ ಅಲ್ಲತೆ ಕೊಡಗು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಈಯಂಗಡ ಕೂಟ ಆದನೆಲ್ ನಾಳೆಂಜ ಇದೇ ತಿಂಗ 11ನೇ ಕಾವೇರಿ ವಸ್ತ್ರ ಸಿರಿ ಜಿಲ್ಲಾ ಮಟ್ಟದ ಕೈಮಗ್ಗ ವಸ್ತುಗಳ ಪ್ರದರ್ಶನ, ಪಿಂಜ ಮಾರಾಟ ಮಡಿಕೇರಿ ಕೊಡವ ಸಮಾಜದ ನಡುಪ. ಸಣ್ಣ ನೀರಾವರಿ ವಿಜ್ಞಾನ ಪಿಂಜ ತಂತ್ರಜ್ಞಾನ ಖಾತೆ ಸಚಿವ, ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜು, ಮಡಿಕೇರಿ ವಿಧಾನಸಭಾ ಶಾಸಕ ಡಾಕ್ಟರ್ ಮಂತರ್ಗೌಡ, ಮುಖ್ಯಮಂತ್ರಿಯರ ಕಾನೂನು ಸಲಹೆಗಾರನ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಶಾಸಕ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ, ಸಂಸದಂಗ ಮುಖ್ಯಪಟ್ಟೆಯಂಗ ಕೂಡಿಯಾಡುವ ಕಾರ್ಬಾರ್ಕ್ ನಾಳೆ ಮಜ್ಜನತ್ರ ಮೀದ 3 ಗಂಟೆಗೆ ಮೊಳೆಯಿಡುವ ಎಂದು ಅರ್ಜಿ ಬಂದಿತ್ತು. 2024-25 ಸಾಲಲ್ಲಿ ಕೃಷಿ ಇಲಾಖೆಯ ಮುಖಾಂತರ ಸ್ಪಿಂಕ್ಲರ್ಕ್ 96% ಸಹಾಯ ಪಣ ಕೊಡುಪ ಈ ಸೌಲಭ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪಿಂಜ ಸಾಮಾನ್ಯ ವರ್ಗಕ್ಕೆ ಕೊಟ್ಟುವ ರೈತಂಗ ತಂಗಡ ಓಬಳಿ ಮಟ್ಟತ್ರ ರೈತ ಸಂಪರ್ಕ ಕೇಂದ್ರಕ್ಕೆ ಖುದ್ದಾಯಿತು ಪೋಯಿತು. ಅಲ್ಲಿ ಕೊಟ್ಟುವ ಅರ್ಜಿನ ಕೂಡ ಆಧಾರ್ ಕಾರ್ಡ್ ಪಹಣಿ ಪಾಸ್ ಪುಸ್ತಕ ಜೆರಾಕ್ಸ್ ದಂಡ ಸ್ಟ್ಯಾಂಪ್ ಸೈಜ್ ಫೋಟೋ ಕೊಡ್ತಿತ್ತು. ಅರ್ಜಿ ಇಡಲು ಒಂದು ಮಡಿಕೇರಿ ತಾಲೂಕು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕಗಳಾದ ಪ್ರವೀಣ್ ಎಂ ಅರಿಚಿಟ್ಟಿತ್ತು. ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ದಂಡಾಯತ 25-26 ಸಾಲರ 9-11 ಕ್ಲಾಸ್ಗೆ ಕೂಡುವ ಮಕ್ಕಕ್ಕೆ ಇದೇ ತಿಂಗಳ 8 ಪೋಲಾಕ 10 ಗಂಟೆಗೆ ಪ್ರವೇಶ ಪರೀಕ್ಷೆ ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದ ನಡಪಂದು ವಿದ್ಯಾಲಯತ್ರ ಪ್ರಾಂಶುಪಾಲಂಗ ಅರಿಚಿಟ್ಟಿತು. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಒದ್ದೂರು ಗ್ರಾಮ ಪಂಚಾಯಿತಿ ಕಾಡಂಗನ ಕುಂಬಳದಾಳು ವದವಡ ಪಾಲೆಮಾಡು ಒದ್ದೂರು ಕಬಡಕೇರಿ ಗ್ರಾಮತ್ಲ ಒಟ್ಟು 1,36,00,000 ಬೋರೆ ಬೋರೆ ಅಭಿವೃದ್ಧಿ ಕಾರ್ಯಕ್ಕೆ ಮುಳಿ ಇಟ್ಟಿದ್ದ ತಕ್ಕಂದ ಶಾಸಕ ಡಾಕ್ಟರ್ ಮಂತರ್ಗೌಡ ಮಾಡುವ ಕೆಲಸದಲ್ಲಿ ಚೆನ್ನ ಕಳಪೆ ಕಂಡು ಬಂದಕ್ಕಲು ಅಧಿಕಾರಿಯ ಪಿಂಜ ಗುತ್ತಿಗೆದಾರರ ಮೀದ ಕ್ರಮ ಅಡ್ತವ ಅಂದು ಅಣಚಿ. ಈ ನಾರತ್ ಗ್ರಾಮ ಪಂಚಾಯಿತಿ ಸದಸ್ಯಂಗ ಅಭಿವೃದ್ಧಿ ಅಧಿಕಾರಿಯ ಪಂಚಾಯತ್ ರಾಜ್ ಇಂಜಿನಿಯರ್ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಯ ಕೂಡಿಯಾಡಿ ತಿಂಚತ್. ಇಂಡಿಯಾ ಟುಡೇ ಪತ್ರಿಕೆ ಆಯೋಜನೆ ಮಾಡಿದ ಪರಿಸರ ಸಮಾವೇಶದಲ್ಲಿ ಕೊಡಗರ ಪೊನ್ನಂಪೇಟೆ ಹಾಡಿ ನಿವಾಸಿಯ ಪರಿಸರ